ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಅತ್ಯುತ್ತಮ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳಿಗೆ ಲಿಮ್ಕರ್ ಭೇಟಿ ಕೊಡಿ. ಲಿಮ್ಕರ್ ಚೌಳಿ ಕಾಂಪ್ಲೆಕ್ಸ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಆರ್ಚರ್ಡ್ ಮಾಲ್ ಮೇನ್ ರೋಡ್ ಕಲಬುರ್ಗಿ. ಯಾದ ರಖೇ ಕಭಿ ಭೀ ಬ್ಯಾಂಕ್ ಸೇ ಆಯಾ ಓಟಿಪಿ ಎಟಿಎಂ ಕಾರ್ಡ್ ನಂಬರ್ ಸಿವಿವಿ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಕಿಸಿ ಸೇ ಭೀ ಶೇರ್ ನಾ ಕರೇ ಔರ್ ಅನಾಥರೈಸ್ಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ನಾ ಕರೇ ಮೊಬೈಲ್ ಔರ್ ಇಮೇಲ್ ಪರ್ ಆಯೇ ಕಿಸಿ ಭೀ ಲಿಂಕ್ ಪರ್ ಕಭಿ ಭೀ ಕ್ಲಿಕ್ ನಾ ಕರೇ ಬ್ಯಾಂಕ್ ಕೇ ಅಧಿಕಾರಿ ಕಭಿ ಭೀ ಫೋನ್ ಪರ್ ಕೆವೈಸಿ ಯಾ ಪ್ಯಾನ್ ಕಾರ್ಡ್ ಫೋನ್ ಯಾ ಎಸ್ಎಂಎಸ್ ಪರ್ ಅಪ್ಡೇಟ್ ನಹೀ ಕರ್ತೆ ಕಿಸಿ ಭೀ ಅನಧಿಕೃತ ಡಿಜಿಟಲ್ ಟ್ರಾನ್ಸಾಕ್ಷನ್ ಕಿ ಜಾನ್ಕಾರಿ ಟೋಲ್ ಫ್ರೀ ನಂಬರ್ 1800-111-09 ಪರ್ ದೇ ಸೈಬರ್ ಫ್ರಾಡ್ ಕಿ ಶಿಕಾಯತ್ ಸೈಬರ್ ಕ್ರೈಮ್ .gov.in ಯಾ ಹೆಲ್ಪ್ ಲೈನ್ ನಂಬರ್ 1930 ಪರ್ ಭೀ ಕರ್ ಸಕತೆ ಹೈ SBI ದ್ವಾರಾ ಗ್ರಾಹಕ ಜಾಗರೂಕತಾ ಅಭಿಯಾನ್ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 75%, ಬೀದರ್ ಜಿಲ್ಲೆ ಒಳಗ 60%, ರಾಯಚೂರು ಬಳ್ಳಾರಿ ಜಿಲ್ಲೆಗಳಲ್ಲಿ 50%, ಕೊಪ್ಪಳ ಜಿಲ್ಲೆ ಒಳಗ 70%, ಯಾದಗಿರಿ ಮತ್ತ ನೆರೆಯ ಜೈರಾಬಾದ್ಗಳಲ್ಲಿ 65%, ಬಾಗಲಕೋಟೆ ಜಿಲ್ಲೆ ಒಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ತಜ್ಞವಾಣಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಜಾನುವಾರುಗಳಿಗೆ ಆಗುವ ತೊಂದರೆ ಈ ಕುರಿತು ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈಗ ನಮ್ಮ ಜೀವನ ಹೆಂಗಾಗ್ಯದ ಅಂತಂದ್ರೆ, ನಾವು ಒಂದು ರೀತಿಯಿಂದ ವಿಚಾರ ಮಾಡಿದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಆ ದೊಡ್ಡವರಾಗಿರೋರಿರಲಿ, ಹಳ್ಳಿಯವರಾಗಿರೋರಿರಲಿ, ರೈತರಿರಲಿ, ಹೊಲದಾಗ ಕೆಲಸ ಮಾಡೋರಿರಲಿ, ಪ್ಲಾಸ್ಟಿಕ್ ಇಲ್ಲದೆ ನಮ್ಮ ಜೀವನ ಇಲ್ಲ ಅನ್ನೋ ಮಟ್ಟಿಗೆ ನಾವು ಬಂದೀವಿ. ಈ ಪ್ಲಾಸ್ಟಿಕ್ನ ನಾವೇನು ದಿನನಿತ್ಯ ಜೀವನದೊಳಗೆ ಉಪಯೋಗ ಮಾಡ್ಲಿತ್ತೀವಿ, ಅದಾದ್ಮೇಲೆ ತ್ಯಾಜ್ಯ ಏನು ತಯಾರಾಗ್ತದೆ, ಆ ತ್ಯಾಜ್ಯಗಳಿಂದ ನಮ್ಮ ಮೇಲಂತೂ ದುಷ್ಪರಿಣಾಮ ಆಗೇ ಆಗ್ಲಿತ್ತು, ಅದರ ಜೊತೆಗೆ ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರಾಣಿಗಳು, ಪಕ್ಷಿಗಳು, ಅದರೊಳಗೆ ವಿಶೇಷವಾಗಿ ಆಕಳು, ಎಮ್ಮೆ, ಜಲಚರಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ಲಿತ್ತು. ಈ ಒಂದು ದುಷ್ಪರಿಣಾಮಗಳ ಒಂದು ವಿವರ ಹೆಂಗದ, ಯಾವ ರೀತಿ ಅದ, ನಾವು ಯಾವ ರೀತಿ ನಾವು ಈಗಾದ್ರೂ ಕಣ್ ತೆರ್ಕೊಳ್ಳಿಲ್ಲ ಅಂತಂದ್ರೆ, ಇನ್ನು ಬರೋ ದಿನಗಳಲ್ಲಿ ಎಷ್ಟು ನಾವು ಭಯಾನಕವಾದಂತಹ ಒಂದು ಚಿತ್ರಣವನ್ನು ಕಾಣಬಹುದು, ಒಂದು ಸಮಸ್ಯೆಯನ್ನ ಕಾಣಬಹುದು ಅಂತೇಳಿ. ಈ ಎಲ್ಲ ವಿಷಯಗಳನ್ನ ನನ್ನ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಫೋನ್ ಲೈನ್ ಮೇಲೆ ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರದ್ರ. ಇವರು ಸಂಶೋಧನಾ ನಿರ್ದೇಶಕರು, ಕರ್ನಾಟಕ ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ ಬೀದರ್ ಇಲ್ಲಿ ಸೇವೆ ಸಲ್ಲಿಸ್ತದ್ರ. ಅವರನ್ನ ಮಾತಾಡಿಸಿ ಎಲ್ಲ ಮಾಹಿತಿಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ. ನಮಸ್ಕಾರ ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರ. ನಮಸ್ಕಾರ. ಸರಿಗ, ನಾ ಆಗಲೇ ಹೇಳಿದಂಗೆ ನಮ್ಮ ಜೀವನನೇ ಪ್ಲಾಸ್ಟಿಕ್ ಮಯ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಾ ಕಡೆಯೂ ನಾವು ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡ್ಲಿತ್ತೀವಿ. ಈ ಒಂದು ಇದ್ರೊಳಗೆ ನಮ್ಮ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ಲಿತ್ತದ, ಮುಖ್ಯವಾಗಿ ನಮ್ಮ ವೈಜ್ಞಾನಿಕವನ್ನ ತಿಳ್ಕೊಳ್ಬೇಕು ಅಂತಂದ್ರ, ಪ್ಲಾಸ್ಟಿಕ್ ಅಂದ್ರೆ ಏನು, ಅದು ವಸ್ತು ಏನದ, ಯಾವ್ಯಾವ ರೀತಿಯ ಪ್ಲಾಸ್ಟಿಕ್ಗಳು ನಮ್ಮ ಸುತ್ತಮುತ್ತಲು ಅದಾವ, ಉಪಯೋಗ ಮಾಡಿರ್ತೀವಿ, ಬಟ್ ಅದು ತಿಳ್ಕೊಳ್ಲಿಕ್ ಆಗಿಲ್ಲ ನಮಗೆ ಹೆಚ್ಚು ಜನರಿಗೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತೀವಿ ಸರ್. ಆಗ್ಬಹುದು, ತಾವ್ ಹೇಳ್ದಂಗೆ ಪ್ಲಾಸ್ಟಿಕ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳ ಆಗ್ಲತ್ತದ. ಈಗ ಪ್ಲಾಸ್ಟಿಕ್ಗಳು ಅಂತಂದ್ರೆ ಈ ಭೂಮಿಯಲ್ಲೇ ಲಭ್ಯ ಇರತಕ್ಕಂತ ಕೆಲವೊಂದು ವಸ್ತುಗಳನ್ನ ಬದಲಾಯಿಸಿ ಪ್ಲಾಸ್ಟಿಕ್ಗಳನ್ನ ತಯಾರಿಸ್ತಾರೆ, ಅಥವಾ ಕೃತಕವಾಗಿ ಕಾರ್ಖಾನೆಗಳಲ್ಲಿ ಯಾವುದೇ ಒಂದು ಆಕಾರಕ್ಕೆ ಹೊಂದಿಕೊಳ್ಳಬಲ್ಲಂತೆ ಅವನ್ನ ಪ್ಲಾಸ್ಟಿಕ್ ಆಗಿ ತಯಾರಿಸ್ತಾರೆ. ಹಲವಾರು ರೀತಿ ಪ್ಲಾಸ್ಟಿಕ್ ವಸ್ತುಗಳು ಈಗ ಲಭ್ಯ ಇದಾವೆ.

ಮತ್ತೆ ಹಳ್ಳಿಗಳಲ್ಲಿ ಅದನ್ನ ಒಂದು ಕಡೆ ಜಮಾ ಮಾಡ್ತಕ್ಕಂಥದ್ದು. ಪಂಚಾಯತ್ ಏನು ಗ್ರಾಮ ಪಂಚಾಯತ್ಗಳಿದಾವೆ, ಪಟ್ಟಣ ಪಂಚಾಯತ್ಗಳಿವೆ, ದೊಡ್ಡ ಗುಂಡಿಯನ್ನ ತೋಡಿ ಒಂದೇ ಕಡೆಗೆ ಎಲ್ಲಾ ಪ್ಲಾಸ್ಟಿಕ್ ಅನ್ನ ಶೇಖರಣೆ ಮಾಡಿ ಅಲ್ಲಿ ಹೋಗಿ ವಿಲೇವಾರಿ ಮಾಡ್ತಕ್ಕಂಥದ್ದು. ಯಾವುದನ್ನು ನಾವು ಮರು ಬಳಕೆ ಮಾಡಬಹುದು ಅಂತ ಕಾರ್ಖಾನೆಗಳಿಗೆ ವಾಪಸ್ ಕೊಡ್ತಕ್ಕಂಥ ವ್ಯವಸ್ಥೆ, ಇದರಿಂದ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು. ಮತ್ತೆ ಜನ ಜಾಗೃತಿ, ಈ ಶಾಲೆ ಕಾಲೇಜುಗಳಲ್ಲಿ ಮತ್ತೆ ಹಳ್ಳಿ ಪಟ್ಟಣದ ಒಂದು ಪಂಚಾಯಿತಿ ಮಟ್ಟದಲ್ಲಿ ಪ್ಲಾಸ್ಟಿಕ್ ಒಂದು ದುಷ್ಪರಿಣಾಮ ಕುರಿತಂತೆ ಜನಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು. ಈ ಜನ ಜಾಗೃತಿಗೆ ನಾವು ನಮ್ಮ ರೇಡಿಯೋ ಆಕಾಶವಾಣಿ ವಾಣಿಯ ಮುಖಾಂತರ ಅಥವಾ ದೂರದರ್ಶನದ ಮುಖಾಂತರ, ಟಿವಿ ಮಾಧ್ಯಮದ ಮುಖಾಂತರ, ವೃತ್ತಪತ್ರಿಕೆಗಳ ಮುಖಾಂತರ ಜನ ಜಾಗೃತಿಯನ್ನು ಮಾಡಬಹುದು. ಇದರಿಂದ ಏನೇನು ಅಪಾಯ ಬರ್ತಾ ಇದೆ ಆ ರೀತಿ ನಾವು ಜನ ಜಾಗೃತಿಯನ್ನು ಮಾಡಬಹುದು. ನಮ್ಮ ಮುಂದಿನ ಜನಾಂಗಕ್ಕೆ ಮಕ್ಕಳಲ್ಲಿ ವಿಶೇಷವಾಗಿ ರೈತರಲ್ಲಿ ನಾವು ಜನ ಜಾಗೃತಿಯನ್ನು ಮಾಡತಕ್ಕಂಥದ್ದು, ಎಲ್ಲೆಲ್ಲಿ ಸಾಧ್ಯ ಇದೆ ಬಳಕೆಯನ್ನು ಕಡಿಮೆ ಮಾಡತಕ್ಕಂಥದ್ದು. ಮತ್ತೆ ಈ ಜಾನುವಾರುಗಳೇನಿದೆ ಎಮ್ಮೆ ಹಸುಗಳು ಆದಷ್ಟು ಕಟ್ಟಿ ಮೇಯಿಸ್ತಕ್ಕಂಥದ್ದು ಅಂದ್ರೆ ಖುಲ್ಲ ಬಿಡಬಾರ್ದು. ಅಂದ್ರೆ ಎಲ್ಲಿ ನಮ್ಮ ನೆಲ ಚೆನ್ನಾಗಿದೆ ಅಲ್ಲಿ ಏನು ಗಲೀಜಿಲ್ಲ ಮೇವು ಚೆನ್ನಾಗಿ ಸಿಗ್ತದೆ ಬಿಟ್ಟು ಮೇಯಿಸಬಹುದು. ಈ ಕಾರ್ಖಾನೆಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಮದುವೆ ನಡೀತಾ ಇರ್ತವೆ ಅಂತ ಕಡೆ ಎಲ್ಲ ಈ ಜಾನುವಾರುಗಳನ್ನ ಬಿಟ್ಟು ಅಲ್ಲಿ ರೋಡ್ ದಲ್ಲೆಲ್ಲ ಬಿಟ್ಟಿರ್ತಾರೆ ರಸ್ತೆ ಮೇಲೆ. ಹೌದು, ರಸ್ತೆ ಪಕ್ಕದಲ್ಲಿ ಜನಗಳೆಲ್ಲ ಬಿಸಾಕಿರ್ತಾರೆ ಇಂಥವ್ರು. ಸೊ ಅಂತ ಕಡೆ ನಾವು ಬಿಟ್ಟು ಅದನ್ನ ಮೇಯಿಸ್ತಕ್ಕಂಥ ಪದ್ಧತಿಯನ್ನ ರೈತರು ಕಡಿಮೆ ಮಾಡಬೇಕು. ನಾವೇನು ಮನೆಯೊಳಗೆ ಡೈರಿ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಕಟ್ಟಿ ಮೇಯಿಸ್ತಕ್ಕಂಥ ಪದ್ಧತಿ ಇದನ್ನ ಮಾಡ್ಕೋಬೇಕು. ಹೊಲಗಳಲ್ಲಿ ಎಲ್ಲಂದ್ರಲ್ಲಿ ನಾವು ಗೋಣಿ ಚೀಲ ಮತ್ತೆ ಈ ಗೊಬ್ಬರ ಚೀಲಗಳನ್ನ ಎಲ್ಲಂದ್ರಲ್ಲೇ ಬಿಸಾಕಬಾರದು. ಸರಿಯಾದ ರೀತಿಯಲ್ಲಿ ಎಲ್ಲಾ ಹೊಲದವರು ಒಂದು ಕಡೆ ವಿಲೇವಾರಿ ಮಾಡತಕ್ಕಂಥ ಪದ್ಧತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಅಥವಾ ರೈತರು ಅವರವರ ಹೊಲದೊಳಗೆ ಒಂದು ತಗ್ಗು ತೊಡಿ ಆ ತಗ್ಗಿನೊಳಗೆ ಎಲ್ಲ ಪ್ಲಾಸ್ಟಿಕ್ ಹಾಕಿ ಮುಚ್ಕೋತ ಹೋಗ್ಬಿಡೋದು. ಆಳವಾದ ತಗ್ಗು ತೊಡಬೇಕಾಗ್ತದೆ, ಅದೇ ಆಳವಾದ ಒಂದು 10-20 ಫೀಟ್ ತೆಗೆದು ತೋಡಿ ಒಳಗಡೆ ಮುಚ್ಕೊಂಡು ಹೋಗ್ಬಿಡೋದು ಸರ್. ಒಂದು ಆಳ ಮುಚ್ಕೊಂಡು ಹೋಗ್ಬೋದು ಅಂತಂದ್ರೆ ಎಲ್ಲಿ ಹೊರಗೆ ಹೋಗೋದಿಲ್ಲ ಅಲ್ಲೇ ಇರ್ತಾ ಅಷ್ಟು ಜಾಗ ನಮ್ದು ವೇಸ್ಟ್ ಆಗ್ಬೋದು ಹೊರತಾಗಿ ಅದರಿಂದ ಆಗುವಂತ ದುಷ್ಪರಿಣಾಮವನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ತಾವು ಹೇಳೋದು ಸರ್, ಒಟ್ಟಾರೆ ಇದು ನಮ್ಮಿಂದ ಪ್ರಾರಂಭ ಆಗಬೇಕು. ನನ್ನ ಮನೆಯಿಂದ ನನ್ನಿಂದ ನಾನು ಯಾವುದೇ ಒಂದು ಪ್ಲಾಸ್ಟಿಕ್ ನಾನು ಪರಿಸರಕ್ಕೆ ಕೊಡೋದಿಲ್ಲ, ಹೊರಗಡೆ ಹಾಕೋದಿಲ್ಲ. ಪ್ಲಾಸ್ಟಿಕ್ ಕೂಡ ಬೇಕು, ಹಲವಾರು ನಮ್ಮ ಒಂದು ಏನು ಅಗತ್ಯ ಇದೆ ಅಗತ್ಯಕ್ಕೆ ಪ್ಲಾಸ್ಟಿಕ್ ಬೇಕು ಅನಿವಾರ್ಯ ಆಗಿವೆ. ಹೌದು, ಆದ್ರೆ ಎಲ್ಲೆಲ್ಲಿ ನಾವು ಅದನ್ನ ತಡೆಗಟ್ಟಬಹುದು ಅಂತ ಕಡೆ ನಾವು ಜನ ಜಾಗೃತಿ ಆಗಬೇಕು. ಅದರೊಳಗೆ ವಿಶೇಷವಾಗಿ ಏನಂತಂದ್ರೆ ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಏನಿರುತ್ತೆ, ಬಾರಿಕ್ ಪ್ಲಾಸ್ಟಿಕ್ ಅಂತೀವಲ್ಲ ಮೈಕ್ರೋನಲ್ಲಿ ಕಡಿಮೆ ಇರುವಂತದ್ದು, ಅದರ ಬಳಕೆ ಕಡಿಮೆ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ನ್ಯಾನೋ ಪಾರ್ಟಿಕಲ್, ಮೈಕ್ರೋ ಪಾರ್ಟಿಕಲ್ ಗಳು ಅಂತ ಹೇಳ್ತಾರೆ, ಅಂದ್ರೆ ಸಣ್ಣ ಅತಿ ಸಣ್ಣವು, 1 millimeter ಗಿಂತ ಸಣ್ಣವಿರ್ತವು. ಅಂತವು ಈ ಮಾಂಸಕಣದಲ್ಲಿ ಕಡಿಗೆ ಕಾಡದಾಗಿರ್ತವು. ಹೌದು, ಮೊದ್ಲೇನ್ ತಿಳ್ಕೊಂಡಿದ್ರು ಅಂದ್ರೆ ಪ್ಲಾಸ್ಟಿಕ್ ಕರಗದೇ ಇಲ್ಲ ಸುಮ್ಮನೆ ಇರ್ತಾವ ಅದೇನಾಗಲ್ಲ ಅಂತ ತಿಳ್ಕೊಂಡಿದ್ರು. ಈಗ ಅವು ಕೂಡ ಸಣ್ಣ ಸಣ್ಣ ಕಣಗಳಾಗಿ ಒಡೆದು ಎಲ್ಲ ಕಡೆ ಬರ್ತಾ ಇದೆ, ರಕ್ತದಲ್ಲಿ, ಮಾಂಸಖಂಡದಲ್ಲಿ, ಹಾಲಲ್ಲಿ. ಅಂದ್ರೆ ಅವು ಕರುಗ್ತಾ ಇದಾವೆ ಅಂತ ಅಂದಂಗ ಆಯ್ತು ಸರ್. ಈಗ ಅಂದ್ರೆ ಕರಗೋದಂತಂದ್ರೆ ಏನು, ಸಣ್ಣ ಸಣ್ಣ ಕಣಗಳಾಗಿ ಉಳಿತಾ ಇದೆ, ಉಳಿತಾ ಇದೆ, ಬೀರ್ತಾವೆ, ಕರಿಗೆ ಹೋಗೋದಿಲ್ಲ, ಉಳಿದು ನಮ್ಮ ದೇಹದೊಳಗೆ, ಪ್ರಾಣಿಗಳ ದೇಹದೊಳಗೆ, ಮನುಷ್ಯರ ದೇಹದೊಳಗೆ ಬರ್ಲಿತ್ತವೆ. ಸರ್, ಆಗಲೇ ಒಂದ್ ಮಾತು ಹೇಳಿದ್ರೆ ನಾವು ಜನ ಜಾಗೃತಿ ಮಾಡಬೇಕು ಅಂತೇಳಿ, ನನ್ನ ಒಂದು ವಿಚಾರ ಏನಂತಂದ್ರೆ ಸರ್, ಈಗ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಜಾಗೃತಿ ಕೊಡ್ಬೇಕು, ಅದ್ರ ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ರೆ ಅವರು ದೊಡ್ಡವರಾದಾಗ ಅದನ್ನ ತಮ್ಮ ಜೀವನದ ಒಂದು ಅಂಗವಾಗಿ ಮಾಡ್ಕೊಂಡಿರ್ತಾರೆ ಅನ್ನೋ ಒಂದು ವಿಚಾರ. ಹೌದು ಸರ್, ನಾವು ಈ ಶಾಲೆಗಳಲ್ಲಿ ಅದ್ರ ಬಗ್ಗೆ ನಾವು ಅನೇಕ ವಿಚಾರ ಸಂಕಿರಣಗಳನ್ನ ಏರ್ಪಾಡು ಮಾಡಬಹುದು. ನಾವು ಪಠ್ಯ ಪುಸ್ತಕಗಳಲ್ಲಿ ಇದರ ಒಂದು ಉಪಯೋಗವನ್ನು ಕಡಿಮೆ ಮಾಡತಕ್ಕಂತ ಒಂದು ವಿಷಯಗಳನ್ನ ಅಳವಡಿಸಬಹುದು. ಈ ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ನಾವು ಇದರ ಬಗ್ಗೆ ತಿಳಿ ಹೇಳಿದ್ರೆ ಮುಂದೆ ನಮ್ಮ ಏನು ಈ ಭೂಮಿ ಇದೆ ಅದನ್ನ ನಾವು ಕಲುಷಿತವಾಗಿ ಇಲ್ಲಾರ್ದಂಗೆ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೋಬಹುದು. ರೈತ ಬಂದ್ರೆ ಇಲ್ಲಿ ತನಕ ಡಾಕ್ಟರ್ ಬಿ ವಿ ಶಿವಪ್ರಕಾಶ್ ಅವರು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಆಕಳು, ಎಮ್ಮೆ, ಜಲಚರಗಳು ಅಲ್ಲದೆ ಮನುಷ್ಯರ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಆಗ್ಲಿತ್ತವ, ಆಗ್ಲಾರ್ದಂಗೆ ನಾವೆಲ್ಲರೂ ಪ್ರತಿಯೊಬ್ಬರು ಯಾವ ರೀತಿ ನಾವು ಅದಕ್ಕೆ ಒಂದು ಕೊಡುಗೆಯನ್ನ ಕೊಡಬಹುದು, ನಮ್ಮಿಂದಲೇ ಯಾವ ರೀತಿ ನಾವು ಪ್ರಾರಂಭ ಮಾಡಬೇಕು ಅನ್ನೋ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ವಿವರವಾಗಿ ತಿಳಿಸಿಕೊಟ್ರೆ. ಇಷ್ಟೆಲ್ಲ ಮಾಹಿತಿ ಮಾಡಿದ್ರು ಸಹಿತ ನಿಮ್ಗೇನಾದ್ರೂ ವಿಚಾರಗಳಿದ್ದು ನೀವು ಅವ್ರ ಜೊತೆಗೆ ಏನಾದ್ರೂ ಚರ್ಚೆ ಮಾಡಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಅಂತಂದ್ರೆ ಅವ್ರ ಫೋನ್ ನಂಬರ್ ನಾನು ತಗೊಳ್ತೀನಿ. ಸರ್, ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಸರ್? ಡಾಕ್ಟರ್ ಶಿವಪ್ರಕಾಶ್, 7725 9 2 3 5 6 7 5 6 7. ರೈತ ಬಂದವರೆ, ಡಾಕ್ಟರ್ ಶಿವಪ್ರಕಾಶ್ ಅವರ ಮೊಬೈಲ್ ನಂಬರು ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 7 2 5 9 0 2 3 5 6 7. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಚರ್ಚೆ ಮಾಡಬಹುದು. ಆದ್ರೆ ಒಂದು ವಿಷಯ ತಿಳ್ಕೊಳ್ಬೇಕು, ಅವರು ಬ್ಯುಸಿ ಇರೋದ್ರಿಂದ, ಸಂಶೋಧನಾ ನಿರ್ದೇಶಕರು ಇರೋದ್ರಿಂದ ಕೆಲವೊಂದ್ಸರಿ ನಿಮ್ಮ ಫೋನ್ ಎತ್ತಲಿಕ್ಕೆ ಆಗೋದಿಲ್ಲ. ಆದ್ರೆ ಮತ್ತೆ ಅವರು ನಿಮ್ಮ ಕಾಲ್ ಮಿಸ್ ಆಗಿರೋದು ನೋಡಿ ನಿಮಗೆ ಕರೆ ಮಾಡೋದು, ಇನ್ನೊಂದ್ಸಲ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಒಂದು ಅವರು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತ ಡಾಕ್ಟರ್ ಬಿ ವಿ ಶಿವಪ್ರಕಾಶ್ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಜಾನುವಾರುಗಳಿಗೆ ಆಗುವ ತೊಂದರೆ ಈ ಕುರಿತು ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಇವರನ್ನ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳಿ ಇಮಾಮ್ ಸಾಬ್, ರಾಜಾ ಸಾಬ್ ಭಟ್ಕುರ್ಕಿ ಮತ್ತು ಸಂಗಡಿಗರಿಂದ ಹಂತಿ ಪದ. ಸುತ್ತು ಕಾನ ಅಳಕೋರ ಮೆತಿ ಹಾಕಿ ಉಳಕೋರ ಹೆಂಡಿ ಹಾಕಿ ಕಾನ ಬಳಕೋರ ಸುತ್ತು ಕಾನ ಅಳಕೋರ ಮೆತಿ ಹಾಕಿ ಉಳಕೋರ ಹೆಂಡಿ ಹಾಕಿ ಕಾನ ಬಳಕೋರ ಹೆಂಡಿ ಹಾಕಿ ಕಾನ ಬಳಕೋರವ ಕಲೆಗ ಮೂವತ್ತೈದರು ಬಂದ ತನೆ ಮೋರದ ಸುತ್ತು ಕಾನ ಅಳಕೋರ ಗಡಿ ಹಾಕಿ ಒಳಕೋರ ಹೆಂಡಿ ಹಾಕಿ ಕಾನ ಬಳಕೋರ ಹೆಂಡಿ ಹಾಕಿ ಕಾನ ಬಳಕೋರವ ಕಲೆಗ ಮೂವತ್ತೈದರು ಬಂದ ತನೆ ಮೋರದ ಸುತ್ತು ಕಾಣ ಅಳಕೋರ ಹೆಂಡಿ ಹಾಕಿ ಮೊಳಕೋರ ಹೆಂಡಿ ಹಾಕಿ ಕಾಣ ಬಳಕೋರ ಬಾಡೆ ಬಾಲಕ ಮಾಡಿ ಗರೆಯ ಮುಂದಕ ಮಾಡಿ ಹೆಂಡಿಗೆ ಯಾರ ಬಿಗದಾರ ಬಾಡೆ ಬಾಲಕ ಮಾಡಿ ಗರೆಯ ಮುಂದಕ ಮಾಡಿ ಹೆಂಡಿಗೆ ಯಾರ ಬಿಗದಾರು ಹೆಂಡಿಗೆ ಯಾರ ಬಿಗದಾರು ನಂಬಸುವ ಹೆಂಡಿಗೆ ಸರಸೆ ಬರುತ್ತಾನ ಬಡ್ಡೆ ಬಾಲಕ ಮಾಡಿ ಗರಿಯ ಮುಂದಕ ಮಾಡಿ ಹೆಂಡಿಗೆ ಯಾರ ಬಿಗದಾರು ಹೆಂಡಿಗೆ ಯಾರ ಬಿಗದಾರು ನಂಬಸುವ ಹೆಂಡಿಗೆ ಸರಸೆ ಬರುತ್ತಾನ ಬಡ್ಡೆ ಬಾಲಕ ಮಾಡಿ ಗರಿಯ ಮುಂದಕ ಮಾಡಿ ಹೆಂಡಿಗೆ ಯಾರ ಬಿಗದಾರು ಜಾನ ನಿನ್ನಲದಾಗ ಏನೇನ ಸಾಮಾನ ಬಂಗಾರದ ಬಾಯಿಗಲ್ಲಿ ಸಿಂಗರದ ಅಂತಿಗನ್ನಿ ಮುಂಗಾರಿ ಮೇಟಿ ಕನದಾಗೋ ಜಾನ ನಿನ್ನಲದಾಗ ಏನೇನ ಸಾಮಾನ ಬಂಗಾರದ ಬಾಯಿಗಲ್ಲಿ ಸಿಂಗರದ ಅಂತಿಗನ್ನಿ ಮುಂಗಾರಿ ಮೇಟೆ ಕನದಾಗೋ ಮುಂಗಾರಿ ಮೇಟೆ ಕನದಾಗ ಹಾಕಿಕೊಂಡು ಮೋರ ಕಾಲಿನ ಮೆಟ್ಟು ಮುರಗಿಯ ನೀಸೆಳ್ಳು ಮೋತಿನ ತಟ್ಟಿ ಕನದಾಗೋ ಜಾನ ನಿನ್ನಲದಾಗ ಏನೇನ ಸಾಮಾನ ಬಂಗಾರದ ಬೈಕಲ್ಲಿ ಸಿಂಗಾರದ ಹಂತಿಗಣ್ಣಿ ಮುಂಗಾರಿ ಮೇಟೆ ಕನದಾಗೋ ಮುಂಗಾರಿ ಮೇಟೆ ಕನದಾಗ ಹಾಕಿಕೊಂಡು ಮೋರ ಕಾಲಿನ ಮೆಟ್ಟು ಮುರಗಿಯ ನೀಸೆಳ್ಳು ಮೋತಿನ ತಟ್ಟಿ ಕನದಾಗೋ ಜಾನ ನಿನ್ನಲದಾಗ ಏನೇನ ಸಾಮಾನ ಬಂಗಾರದ ಬೈಕಲ್ಲಿ ಸಿಂಗಾರದ ಹಂತಿಗಣ್ಣಿ ಮುಂಗಾರಿ ಮೇಟೆ ಕನದಾಗೋ ಹಂಸಿಗೆ ನಮ ಶರಣ ಶಂಕರ ಗಂಡಗೋ ಶರಣ ಏಕೋ ಬಾವಿಲ್ಲದ ದುಡಿಯುವನ ಹಂತಿಗೆ ನಮ ಶರಣ ಶಂಕರ ಗಂಡಗ ಶರಣ ಏಕೋ ಬಾವಿಲ್ಲದ ದುಡಿಯವನು ಏಕೋ ಬಾವಿಲ್ಲದ ದುಡಿಯುವನಂಬಸುವನ್ನಗ ನಾಲ್ಕು ಪಾದಕ ನಮ ಶರಣ ಹಂತಿಗೆ ನಮ ಶರಣ ಶಂಕರ ಗಂಡಗ ಶರಣ ಏಕೋ ಬಾವಿಲ್ಲದ ದುಡಿಯವನು ಏಕೋ ಬಾವಿಲ್ಲದ ದುಡಿಯುವನಂಬಸುವನ್ನಗ ನಾಲ್ಕು ಪಾದಕ ನಮ ಶರಣ ಹಂತಿಗೆ ನಮ ಶರಣ ಶಂಕರ ಗಂಡಗ ಶರಣ ಏಕೋ ಬಾವಿಲ್ಲದ ದುಡಿಯವನು ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಮೀಸಲ ಜಡಿಯ ಹಿಡದೇವ ನಮ್ಮ ಬಸವಣ್ಣಗ ಹಸರಾಗಲ್ಲಿ ಪಾವಲು ಸೇವ ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಮೀಸಲ ಜಡಿಯ ಹಿಡದೇವ ನಮ್ಮ ಬಸವಣ್ಣಗ ಹಸರಾಗಲ್ಲಿ ಪಾವಲು ಸೇವ ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಮೊದಲ ಮಾದೇವರಂತೆ ಸಕಲ ಸಾದೇವರಂತೆ ಸಾದೇವರಂತೆ ಸಾಗಾಯೋ ಮೊದಲ ಮಾದೇವರಂತೆ ಸಕಲ ಸಾದೇವರಂತೆ ಸಾದೇವರಂತೆ ಸಾಗಾಯೋ ಸಾದೇವರಂತೆ ಸಾಗಗೆ ನಮ್ಮೂರ ವಾಕ್ಕಲಿಗನ ರಾಶಿ ಹುಲಸಾಯೋ ಸಕಲ ಮಾದೇವರಂತೆ ಸಕಲ ಸಾದೇವರಂತೆ ಸಾದೇವರಂತೆ ಸಾಗಯೋ ಸಾದೇವರಂತೆ ಸಾಗಗೆ ನಮ್ಮೂರ ವಾಕ್ಕಲಿಗನ ರಾಶಿ ಮೊದಲ ಮಾದೇವರಂತೆ ಸಕಲ ಸಾದೇವರಂತೆ ಸಾಗಯೋ ಇಂದು ಕಟ್ಟಿದ ಹಂತೆ ನಾಳೆಗೆ ತಿಂಗಳ ತೋ ಆನೆ ಮೆಟ್ಟಿದರ ನುರಿವಾಲ್ಗೋ ಇಂದು ಕಟ್ಟಿದ ಹಂತೆ ನಾಳೆಗೆ ತಿಂಗಳವಾತೋ ಆನೆ ಮೆಟ್ಟಿದರ ನುರಿವಾಲ್ದು ಆನೆ ಮೆಟ್ಟಿದರ ಬಸವನ ಪಾದ ಮೂಡಿದರ ಪುಡಿ ಪುಡಿಯ ನಿಂದ ಕಟ್ಟಿದ ಹಂತಿ ನಾಳಿಗೆ ತಿಂಗಳವಾತೋ ಆನಿ ಮೆಟ್ಟಿದರ ನುರಿವಲ್ದು ಆನಿ ಮೆಟ್ಟಿದರ ನುರಿವಲ್ದು ನಮ್ಮ ಬಸವನ ಪಾದ ಮೂಡಿದರ ಪುಡಿ ಪುಡಿಯ ನಿಂದ ಕಟ್ಟಿದ ಹಂತಿ ನಾಳಿಗೆ ತಿಂಗಳವಾತೋ ಆನಿ ಮೆಟ್ಟಿದರ ನುರಿವಲ್ದು ಕರಿಯ ಕೋಡಿನ ಬಸವ ಕಾಡೆಲೆ ಬರದಂಗ ಮಾಂಡೆ ಗಲಾಚೆ ಮಲಗ್ಯಾನ ಕರಿಯ ಕೋಡಿನ ಬಸವ ಕಾಡಿಲೆ ಬರದಂಗ ಮಾಂಡೆ ಗಲಾಚೆ ಮಲಗ್ಯಾನು ಮಾಂಡೆ ಗಲಾಚೆ ಮಲಗ್ಯಾನೋ ನಸುವನ್ನಗ ಗ್ವಾಡಂತೆ ತೊಳದ ದನದಾನ ಕರಿಯ ಕೋಡಿನ ಬಸವ ಕಡ್ಡಿಲೆ ಬರದಂಗ ಮಂಡಿ ಗಲಚ್ಚೆ ಮಲಿಗಾನು ಮಂಡಿ ಗಲಚ್ಚೆ ಮಲಿಗಾನು ಬಸವನ್ನ ದ್ವಾಡಂತೆ ತೊಳದ ದನದಾನ ಕರಿಯ ಕೋಡಿನ ಬಸವ ಕಡ್ಡಿಲೆ ಬರದಂಗ ಮಂಡಿ ಗಲಚ್ಚೆ ಮಲಿಗಾನು ಅಂತೆಯ ಹೊರೆಯವಗ ಹದನಾರ ಹೊಳೆಗೆ ಕಂಕೆ ಕಡೆ